ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ. ಮೊದಲಿಗೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೇಳಿ ಹೈನುಗಾರಿಕೆಯಲ್ಲಿ ಉನ್ನತೀಕರಿಸಿದ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಶ್ರೀಧರ್ ಜೆಎನ್ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಉನ್ನತೀಕರಿಸಿದ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಲಾಭದಾಯಕತೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ಹೈನು ರಾಸು ಸಾಕಾಣಿಕೆದಾರರಿಗೆ ಮತ್ತು ರೈತರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಣಿ ತಜ್ಞರಾದಂಥ ಡಾಕ್ಟರ್ ಶ್ರೀಧರ್ ಜೈನ್ ಅವರಿದ್ದಾರೆ. ಅವರಿಂದ ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಶ್ರೀಧರ್ ಅವರೇ. ನಮಸ್ಕಾರ ಸರ್, ಎಲ್ಲ ಕೇಳಿದವರಿಗೂ ನಮಸ್ಕಾರ. ಹೇಳಿ ಸರ್, ಮೊದಲನೇದಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಹೈನುಗಾರಿಕೆಯ ಒಂದು ಸ್ಥಿತಿಗತಿ ಹೇಗಿದೆ ಅಂತೀರಿ? ಹೈನು ಉತ್ಪಾದನೆ ಇರಬಹುದು ಅಥವಾ ತಂತ್ರಜ್ಞಾನಗಳ ಅಳವಡಿಕೆ ಇರಬಹುದು ಅಥವಾ ಯಾವ ರೀತಿ ಇದು ಮುಂದುವರಿತಾ ಇದೆ ಅಥವಾ ಯಾವ ರೀತಿ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇದೆ? ಹೈನುಗಾರಿಕೆಯಲ್ಲಿ ಭಾರತ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಅಂತಂದೇ ಹೇಳ್ಬೋದು ಈ ವಿಷಯದಲ್ಲಿ. ಯಾಕಂದರೆ ಇವತ್ತು ನಾವು 198.4 million tons ಮಿಲ್ಕ್ ಉತ್ಪಾದನೆ ಮಾಡಿ, ಹಾಲಿನ ಉತ್ಪಾದನೆ ಮಾಡಿ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿದ್ದೀವಿ ನಾವು ಪ್ರಪ್ರಥಮವಾಗಿ ಹೇಳ್ಬೇಕಂದ್ರೆ. ಸೊ ಇದನ್ನು ನಾವು 1970 ನೋಡಿದಾಗ ಭಾಳ ಕಡಿಮೆ ಇತ್ತು ಮಿಲ್ಕ್ ಪ್ರೊಡಕ್ಷನ್ ನಮ್ಮದು. ಮಿಶ್ರತಳಿಯ ಹಸುಗಳ ಒಂದು ಪರಿಚಯ ಮಾಡಿದ್ಮೇಲೆ ನಮ್ಮ ದೇಶದಲ್ಲಿ ಇವತ್ತಿನ ದಿನ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ ಅಂದರೆ ತಪ್ಪಿಲ್ಲ. ಆಮೇಲೆ ಪ್ರಥಮ ಸ್ಥಾನದಲ್ಲಿ ಇದೀವಿ ಸಹ. ಸೊ ಈ ಒಂದು ಪ್ರಥಮ ಸ್ಥಾನಕ್ಕೆ ನಾವು ಬರಬೇಕಂದ್ರೆ ನಮ್ಮಲ್ಲಿ ಅನೇಕ ತಂತ್ರಜ್ಞಾನಗಳನ್ನು ಇವತ್ತಿನ ದಿನ ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ ಒಂದನೇದಾಗಿ ಉನ್ನತ ತಂತ್ರಜ್ಞಾನಗಳಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಸುಮಾರು 80% ರೈತರು ಸಣ್ಣ ರೈತರು. ಆಮೇಲೆ ಅವ್ರ ಹತ್ರ ಇರತಕ್ಕಂಥ ಜಾನುವಾರುಗಳ ಸಂಖ್ಯೆನೂ ಸಹ 3-5 ಆಕಳುಗಳು ಇರ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಎಷ್ಟು ತಂತ್ರಜ್ಞಾನಗಳನ್ನು ಅಳವಡಿಸ್ಕೋಬೇಕು ಅಷ್ಟು ತಂತ್ರಜ್ಞಾನಗಳ ಅಳವಡಿಕೆ ಆಗಿದೆ ಈಗಾಗಲೇ. ಸುಮಾರು 40-50% ಮೇಲೆ ರೈತರು ಈ ತಂತ್ರಜ್ಞಾನಗಳನ್ನು ಈಗಾಗಲೇ ಅಳವಡಿಸ್ಕೊಂಡಿದ್ದಾರೆ. ಸೊ ಅವುಗಳಲ್ಲಿ ಕೆಲವೇ ಕೆಲವು ಪ್ರಚಲಿತ ತಂತ್ರಜ್ಞಾನಗಳಂತ ನಾವು ಹೇಳ್ಬೋದು, ಅಥವಾ ನಮ್ಮ ಭಾರತ ದೇಶದಲ್ಲಿ ಹೈನುಗಾರಿಕೆ ಯಾಂತ್ರೀಕರಣ ಅಂತಂದು ಹೇಳ್ಬೋದು. ಹೈನುಗಾರಿಕೆ ಯಾಂತ್ರೀಕರಣ, ಸೊ ಯಾಂತ್ರೀಕರಣ ಅಂದ್ರೆ ಒಳ್ಳೆ ವರ್ಡ್ ಆಗುತ್ತೆ. ಉನ್ನತ ದರ್ಜೆ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಕಾಸ್ಟ್ಲಿ ಆಗಿರೋದ್ರಿಂದ ಕಷ್ಟ ಆಗುತ್ತೆ ರೈತರು. ಸಣ್ಣ ರೈತರು, ಅತಿ ಸಣ್ಣ ರೈತರು ಇರೋದ್ರಿಂದ ಭೂಮಿ ಇಲ್ಲದ ರೈತರು ಸಹ ಜಾನುವಾರುಗಳ ಮೇಲೆ ಜೀವನ ಸಾಗಿಸ್ತಾ ಇರ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಹೈಟೆಕ್ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳೋದು ಕಷ್ಟ. ಸೊ ಯಾಂತ್ರೀಕರಣ, ಸಿಂಪಲ್ ಯಾಂತ್ರೀಕರಣ ಅಂತಂದು ಹೇಳೋದಾದ್ರೆ ಒಂದೇದು ಅಂದ್ರೆ ಯಾಂತ್ರೀಕರಣ ಅಂತಂದ್ರೆ ನಮಗೆ ಪ್ರತಿನಿತ್ಯ ಅವುಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬೇಕಾದಂತ ಒಂದು ಹ್ಯೂಮನ್ ಪವರ್ ಅಥವಾ ಲೇಬರ್ ಸಂಖ್ಯೆಯನ್ನ ಕಡಿಮೆ ಮಾಡೋದು, ಲೇಬರ್ ಸಂಖ್ಯೆಯನ್ನ ಕಡಿಮೆ ಮಾಡುವಂತದ್ದು. ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಮೇವನ್ನ ಕತ್ತರಿಸತಕ್ಕಂತ ಯಂತ್ರಗಳು, ಮೇವನ್ನ ಕಟ್ ಮಾಡುವಂತದ್ದು. ನಾವು ಮೇವು ಕತ್ತರಿಸೋದಕ್ಕೇನೆ ಸಾಕಷ್ಟು ಲೇಬರ್ಸ್ ಅನ್ನ ನಾವು ಇವತ್ತು ಯೂಸ್ ಮಾಡ್ತಾ ಇದೀವಿ. ಬಟ್ ಈ ಮೇವನ್ನ ಕಟ್ ಮಾಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಯಂತ್ರಗಳು ಬಂದಿದ್ದಾವೆ, ಫಾರ್ಡರ್ ಹಾರ್ವೆಸ್ಟರ್ಸ್. ಹಾರ್ವೆಸ್ಟರ್ಸ್ ಮೇವು ಕಟಾವು ಮಾಡುವ ಯಂತ್ರಗಳು. ಸೊ ಮೇವು ಕಟಾವು ಮಾಡಿ ಅವೇ ಒಂದ್ ಕಡೆ ಹಾಕ್ತವೆ. ಮೇವು ಕಟಾವು ಮಾಡೋದು ಮತ್ತೆ ತುಂಡರ್ಸೋದು ಕತ್ತರಿಸೋದು ಎರಡನ್ನು, ಫಾರ್ಡರ್ ಹಾರ್ವೆಸ್ಟರ್ ಕಮ್ ಕಟ್ಟರ್ ಅಂತ ಹೇಳಿ ಬರುತ್ತೆ. ಆಮೇಲೆ ಇನ್ನು ಕೆಲವು ರೈತರು ಚಾಫ್ ಕಟ್ಟರ್ ಅಂದ್ರೆ ಮ್ಯಾನ್ಯುಲಿ ಅವ್ರು ಕಟ್ ಮಾಡಿಬಿಟ್ಟು ಅವನು ಚಾಫ್ ಕಟ್ಟರ್ ಯಂತ್ರಕ್ಕೆ ಹಾಕಿ ಅಲ್ಲಿಂದ ಸಣ್ಣದ ಕತ್ತರಿಸಿ ಯೂಸ್ ಮಾಡುವಂಥದ್ದು. ಈ ತಂತ್ರಜ್ಞಾನ ಅಂತೂ ಸಾಕಷ್ಟು ಜನ ರೈತರು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಮೇವು ಕತ್ತರಿಸುವ ಯಂತ್ರಗಳು ಆಲ್ಮೋಸ್ಟ್ ಆಲ್ ಒಳ್ಳೆ ಡೈರಿ ಫಾರ್ಮರ್ಸ್ ಎಲ್ಲರ ಹತ್ರನೂ ಇದೆ. ಇವತ್ತು ಎಲ್ಲ ರೈತರು ಸಹ ಈ ಮೇವು ಕತ್ತರಿಸುವ ಯಂತ್ರಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದು 30-40% ಮೇವಿನ ಒಂದು ವೇಸ್ಟೇಜ್ ಕಡಿಮೆ ಆಗ್ತಾ ಇದೆ ಇದರಿಂದ. ವೇಸ್ಟೇಜ್ ಕಡಿಮೆ ಆಗ್ತಾ ಇದೆ. ಆದಾಗೂ ಸಹ ಒಂದ್ ಕಡೆ ನಾವು ನೋಡ್ತಿದ್ವಿ ಮೇವಿನ ಒಂದು ವೇಸ್ಟೇಜ್ ಬಹಳ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಎಷ್ಟು ಬೇಕು ರಾಸಿಗೆ, ಎಷ್ಟು ಬೇಕಾಗಿಲ್ಲ ಅಂತಕ್ಕಂತ ವಿಚಾರ ಮಾಡಿ ಕೊಡ್ತಕ್ಕಂತ ತಂತ್ರಜ್ಞಾನ ಏನಿದೆ ಅದರಲ್ಲಿ, ಯಾವ ರೀತಿ ಮೇವನ್ನ ಉಳಿತಾಯ ಮಾಡೋದು. ಇನ್ನು ಸಾಕಷ್ಟು ಮೇವಿನ ಕೊರತೆ ಬಹಳಷ್ಟು ಕಾಣಿಸ್ತಾ ಇದೆ. ನಮ್ಮ ಭಾರತ ದೇಶದಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಹಿನ್ನಡೆ ಆಗ್ತಾ ಇರೋದು ಈ ಹಸಿರು ಮೇವಿನ ಉತ್ಪಾದನೆಯಲ್ಲಿ ಕುಂಠಿತ ಆಗಿರ್ತಕ್ಕಂಥದ್ದು. ಹೈನುಗಾರಿಕೆಗೆ ಪ್ರಥಮವಾಗಿ ಹಸಿರು ಮೇವು, ಒಣಮೇವು ಮತ್ತೆ ದಾಣೆ ಮಿಶ್ರಣ, ಮೂರು ತರದ ಆಹಾರಗಳನ್ನು ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಇದರಲ್ಲಿ ಹಸಿರು ಮೇವು ಸಾಕಷ್ಟು ಬೇಕು ಹೈನು ರಾಸುಗಳಿಗೆ. ಫಾರ್ ಎಕ್ಸಾಂಪಲ್, ಒಂದು 450 kg ಅಥವಾ 500 kg ತೂಕದ ಆಕಳ ಇತ್ತು ಅಂತಂದ್ರೆ ಅದಕ್ಕೆ ಸುಮಾರು 12.5 kg ಒಣ ಅಂಶ ಕೊಡಬೇಕು, ಆಹಾರದ ಒಣ ಅಂಶ. ಸೊ ಈ ಒಣ ಅಂಶನ ಕೊಡಬೇಕಂದ್ರೆ ಇದರಲ್ಲಿ ಅರ್ಧದಷ್ಟು ಹಸಿರು ಮೇವಿನಿಂದ ಬರಬೇಕು ಒಣ ಅಂಶ. ಇನ್ನು 1/4 ಈ ದಾಣಿ ಮಿಶ್ರಣದಿಂದ ಮತ್ತು ಅದರಲ್ಲಿ ಕಾಲುಭಾಗ ಮತ್ತೆ 1/4 ಒಣಮೇವಿನಿಂದ ಬರಬೇಕಾಗತ್ತೆ. ಸೊ ಅಪ್ರಾಕ್ಸಿಮೇಟ್ ಆಗಿ ಒಂದು ತಂಬ್ ರೂಲ್ ಮೆಥಡ್ ಅಲ್ಲಿ ಹೇಳೋದಾದ್ರೆ ಒಂದು 500 kg ತೂಕದ ರಾಸು ಒಂದು 10 liter ಹಾಲು ಕೊಡ್ತಾ ಇದೆ ಅಂದ್ರೆ ಅದಕ್ಕೆ ನಾವೇನ್ ಮಾಡಬೇಕು, ಅದಕ್ಕೆ ಪ್ರತಿ ಲೀಟರ್ ಹಾಲಿನ ಉತ್ಪಾದನೆಗೆ 300 gram 300-400 gram ದಾಣಿ ಮಿಶ್ರಣ ಅಂತ ಹಿಡಿಬಹುದು. ಸೊ ಹಾಗಿದ್ರೆ 3-4 kg ದಾಣಿ ಮಿಶ್ರಣ ಕೊಡಬೇಕಾಗತ್ತೆ. ಆಮೇಲೆ ಹಾಲಿನ ಗುಣಮಟ್ಟ ಸುಧಾರಣೆ ಮಾಡೋದಕ್ಕೆ ಒಣಾಂಶ ಬೇಕು. ಹೌದು, ಒಣಮೇವನ್ನ ನಾವು 4-5 kg ವರೆಗೂ ಕೊಡಬಹುದು. ಇನ್ನು ಕೆಲವರು 6-7 kg ವರೆಗೂ ಒಣಮೇವನ್ನ ಕೊಡ್ತಾರೆ. ಇನ್ನು ಉಳಿದಂಗೆ 20-25 kg ಹಸಿರು ಮೇವನ್ನ ಕೊಡಬೇಕಾಗತ್ತೆ. ಇದು ಒಂದು ತಂಬ್ ರೂಲ್ ಮೆಥಡ್ ಅಂದ್ರೆ ಎಲ್ಲಾ ರೈತರು ಏನೋ ಒಂದು ಇದರಲ್ಲಿ ಅಳವಡಿಸ್ಕೋಬೇಕು ಅಂದ್ರೆ ಈ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕಾಗತ್ತೆ. ಇನ್ನೂ ಹೆಚ್ಚಿನ ಕೆಪಾಸಿಟಿ ಇತ್ತು ಅಂದ್ರೆ ಅದ್ರ ಪೊಟೆನ್ಶಿಯಲ್ ಇತ್ತು ಅಂದ್ರೆ ನಾವು ಇನ್ನೂ ಹೆಚ್ಚಿನ ಹಸಿರು ಮೇವನ್ನು ಕೊಟ್ಟಾಗ ಅದರ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ರೈತರು ದಿನನಿತ್ಯ ಫೀಡ್ ಮಾಡೋ ಇದರಲ್ಲಿ ಗೊತ್ತಾಗೋಗ್ಬಿಡುತ್ತೆ ಅವ್ರಿಗೆ. ಈ ರಾಸು ಕಡಿಮೆ ಕೊಡುತ್ತೆ ಜಾಸ್ತಿ ಕೊಡುತ್ತೆ, ನಾವು ಕೊಡ್ತಕ್ಕಂಥ ಮೇವಿನ ಪ್ರಮಾಣ ಸರಿ ಇದೆಯೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದರ ಜೊತೆಗೆ ಅಂತ ಗರ್ಭಧರಿಸಿದ ರಾಸುಗಳೇನಿದ್ರೆ ಅದಕ್ಕೆ 1 kg 2 kg ಅದರ ಒಂದು ದೇಹ ತೂಕದ ಮೇಲೆ ಹೆಚ್ಚಿನ ಇದನ್ನು ಕೊಡಬೇಕಾಗತ್ತೆ. ಸೊ ಈ ರೀತಿ ನಾವು ನೋಡಿದಾಗ ಮೇವನ್ನು ಅಖಂಡವಾಗಿ ಹಾಕಿದರೆ, ಮೇವು ಕತ್ತರಿಸಿದ್ರೆ ಅಖಂಡವಾಗಿ ಹಾಕಿದ್ರೆ ಅಲ್ಲಿ ನಾವು ಹಸಿರು ಮೇವಾಗಲಿ ಒಣಮೇವಾಗಲಿ ಅಲ್ಲಿ ವೇಸ್ಟೇಜ್ ಜಾಸ್ತಿ, 30-40% ವೇಸ್ಟೇಜ್. ಹೌದು. ಸೊ ಅದೇನಾಗುತ್ತೆ, ಈ ದನಗಳು ಕೆಳಗಡೆ ಚೆಲ್ಕೊಳ್ಳೋದಾಗ್ಲಿ ಅಥವಾ ಸಗಣಿ ಜೊತೆ ಅಥವಾ ಗಂಜಲದ ಜೊತೆ ಕಂಫರ್ಟಬಲ್ ಆಗಲ್ಲ. ಸೊ ಹಾಗಾಗಿ ಈ ಮೇವು ಕತ್ತರಿಸುವ ಯಂತ್ರಗಳು ಇವತ್ತು ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿದಾವೆ. ಇಲ್ಲಿ ನಾವು ಮೇವಿನ ವೇಸ್ಟೇಜ್ ಅನ್ನ ಕಡಿಮೆ ಮಾಡತಕ್ಕಂತ ಏಕೈಕ ಸಾಧನ ಅಂದ್ರೆ ಮೇವು ಕತ್ತರಿಸುವ ಯಂತ್ರ. ಸೊ ಇದು ಒಂದು ಉತ್ತಮ ತಂತ್ರಜ್ಞಾನ, ಕಡಿಮೆ ವೆಚ್ಚದಲ್ಲೇ ಎಲ್ಲರೂ ಅಳವಡಿಸ್ಕೋಬಹುದಂತ ತಂತ್ರಜ್ಞಾನ. ಈಗ ಮೊದಲನೇದಾಗಿ ಹೈನುಗಾರಿಕೆಗೆ ಬರೋಕ್ಕಿಂತ ಮುಂಚೆ ತಳಿಗಳ ಆಯ್ಕೆ ಬಹಳ ಮುಖ್ಯ ಇರುತ್ತೆ. ಹೌದು. ಎಲ್ಲಾ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡ್ರು ತಳಿ ಸರಿ ಇಲ್ಲಪ್ಪ ಅಂತಂದ್ರೆ ಏನು ಮಾಡ್ಲಿಕ್ಕೆ? ಅದಕ್ಕೆ ಇಲ್ಲಿ ಮುಖ್ಯವಾಗಿ ಬುನಾದಿ ಅಂತಂದ್ರೆ ತಳಿಗಳ ಆಯ್ಕೆ, ಒಳ್ಳೆಯ ತಳಿ ಆಯ್ಕೆ ಮಾಡೋದು. ಎಮ್ಮೆ ಇರ್ಬೋದು, ಆಕಳ ಇರ್ಬೋದು, ಅಥವಾ ಗುಣಮಟ್ಟದ ಹಾಲು ಕೊಡ್ತಕ್ಕಂಥ ತಳಿಗಳು, ಹಾಲಿಗೆ ಡಿಮಾಂಡ್ ಇರತಕ್ಕಂಥ ತಳಿಯ ಒಂದು ಆಯ್ಕೆ ಮಾಡೋದು ಬಹಳ ಮುಖ್ಯ. ತಾವು ತಜ್ಞರಾಗಿ ಏನ್ ಹೇಳ್ತೀರಿ, ಯಾವ ತಳಿಗಳು ಬಹಳ ಸೂಕ್ತ ನಮ್ಮ ಭಾಗಕ್ಕೆ, ಬೇಡಿಕೆ ಯಾವ ತಳಿ ಹಾಲಿಗೆ ಜಾಸ್ತಿ ಇದೆ ಈ ಭಾಗದಲ್ಲಿ ಇರತಕ್ಕಂಥ? ಕೆಲವು ಪ್ರದೇಶದಲ್ಲಿ ಹಸುವಿನ ಹಾಲಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಕೆಲವು ಪ್ರದೇಶದಲ್ಲಿ ಎಮ್ಮೆ ಹಾಲಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಅದಕ್ಕೆ ಸರಿದೂಗುವಂತೆ ನಾವು ಎಮ್ಮೆಗಳನ್ನು ಆಕಳದ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಕಡೆ ನಾವು ಹಸುಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅವುಗಳ ದೇಹ ಪ್ರಕೃತಿಯನ್ನು ನಾವು ನೋಡಬೇಕಾಗುತ್ತೆ. ಯಾಕಂದರೆ ಈ ದೇಹ ಪ್ರಕೃತಿ ಬಹಳನೇ ಮುಖ್ಯ. ಹಾಲು ಕೊಡ್ತಕ್ಕಂಥ ರಾಸುಗಳಲ್ಲಿ ನಾವು ಮಿಲ್ಕ್ ವೈನ್ ಅಂತ ಹೇಳ್ತೀವಿ, ಹಾಲಿನ ಮುಂದೆ ಒಂದು ವೈನ್ ಹೊರಡುತ್ತೆ. ಆ ವೈನ್ ಎಷ್ಟು ದಪ್ಪ ಇದೆ, ಅದು ಎಷ್ಟು ಸುತ್ತುಗಳನ್ನು ಹಾಕಿದೆ ಅಥವಾ ಅದರ ಸೈಜ್ ಏನು ಅನ್ನೋದ್ರ ಮೇಲೆ ಅದರ ಹಾಲಿನ ಇಳುವರಿ ಅವಲಂಬಿತವಾಗಿರುತ್ತೆ. ಆಮೇಲೆ ಇದರ ಯೂಶಲಿ ಒಳ್ಳೆ ಹಸುಗಳೇನಿರ್ತದೆ ಅವು ಸ್ವಲ್ಪ ತೆಳ್ಳಗಿರ್ತವೆ. ಉತ್ತಮ ಹಾಲು ಕೊಡ್ತಕ್ಕಂಥ ಹಸುಗಳು ಅಥವಾ ಎಮ್ಮೆಗಳು ತೆಳ್ಳಗಿರ್ತವೆ, ಪೂರ್ತಿ ಫ್ಯಾಟ್ ಕಂಟೆಂಟ್ ಅಂದ್ರೆ ಅಥವಾ ಮೈ ತುಂಬಿಕೊಂಡಿರಲ್ಲ. ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೈ ತುಂಬಿಕೊಂಡಿರಲ್ಲ, ಅವು ಸ್ವಲ್ಪ ನಮಗೆ ಥೊರಾಸಿಕ್ ರೀಸನ್ ಅಲ್ಲಿ ಅಂದ್ರೆ ನಾವೇನು ಎದೆ ಭಾಗದಲ್ಲಿ ಮೂಳೆಗಳು ಕಾಣ್ತಾ ಇರ್ತದೆ, ಸ್ವಲ್ಪ ಸುಮಾರಾಗಿ ಕಾಣ್ತಾ ಇರುತ್ತೆ. ಅದನ್ನ ನಾವು ಬಾಡಿ ಕಂಡೀಷನ್ ಸ್ಕೋರ್ ಅಂತಂದು ಹೇಳಿ ಇದು ಮಾಡ್ತೀವಿ. ಸೊ ಆ ಬಾಡಿ ಕಂಡೀಷನ್ ಸ್ಕೋರ್ ನಾಲ್ಕೂವರೆ ಇರತಕ್ಕಂತ ಹಸುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅಥವಾ ಎಮ್ಮೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಇದರ ಜೊತೆಯಲ್ಲಿ ದೇಹ ಪ್ರಕೃತಿಯನ್ನ ನೋಡುವುದರ ಜೊತೆಯಲ್ಲಿ ನಾವೇನ್ ಮಾಡಬೇಕು, ಅದರ ಒಂದು ಇಳುವರಿಯನ್ನ ಅಂದಾಜು ಮಾಡಬೇಕು. ಇಳುವರಿಯನ್ನ ನಾವು ಹೆಂಗೆ ನೋಡ್ಬೋದು ಅಂದ್ರೆ ಮಿಲ್ಕ್ ಇಳುವರಿ, ಹಾಲಿನ ಇಳುವರಿಯನ್ನ ಒಂದು ದಿನ, ಎರಡು ದಿನ, ಮೂರು ದಿನ ಹಾಲನ್ನು ಕರೆದು ಸರಾಸರಿ ತೆಗೆದು ಅದರ ಮೇಲೆ ಅದನ್ನ ಆಯ್ಕೆ ಮಾಡ್ಕೋಬೇಕು. ಒಂದು ದೇಹ ಪ್ರಕೃತಿ, ಎರಡನೇದು ಹಾಲಿನ ಇಳುವರಿ. ಇವೆರಡರ ಆಧಾರದ ಮೇಲೆ ರೈತರು ಹಸುಗಳನ್ನ ಅಥವಾ ಎಮ್ಮೆಗಳನ್ನ ಖರೀದಿ ಮಾಡಬಹುದು. ಬಹಳಷ್ಟು ಕಡೆ ನಾವೆಲ್ಲ ನೋಡ್ತಾ ಇರ್ತೀವಿ ಎಚ್ಎಫ್ ಜರ್ಸಿ ಆಕಳ ಹಾಲುಗಳಂತಂದ್ರೆ ಬಹಳಷ್ಟು ಜನ ಅದನ್ನ ಲೈಕ್ ಮಾಡೋದಿಲ್ಲ. ಹೌದು, ಎಮ್ಮೆ ಹಾಲು ಅಂತಂದ್ರೆ ಸಾಕಷ್ಟು ಒಳ್ಳೆ ಬೇಡಿಕೆ ಮತ್ತು ಆಮೇಲೆ ವಿಶೇಷವಾಗಿ ನಮ್ಮ ದೇಶಿ ಆಕಳುಗಳ ಹಾಲುಗಳನ್ನು ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಇತ್ತೀಚೆಗೆ. ಈಗ ಉತ್ಪಾದಕತೆ ದೃಷ್ಟಿಯಿಂದ ನೋಡಿದಾಗ ಉತ್ಪಾದಕತೆ ಹೇಗೆ ಅಂತೀರಿ? ಉತ್ಪಾದನೆ ಏನು ನಮ್ಮ ದೇಶದಲ್ಲಿ ಜಾಸ್ತಿ ಮಾಡ್ತಾ ಇದ್ದಾವೆ, ಹಾಲಿನ ಉತ್ಪಾದನೆ ಭಯಂಕರ ಆಗ್ತದೆ. ಉತ್ಪಾದಕತೆಗೆ ಬಂದಾಗ ಏನಿಸುತ್ತೆ? ಉತ್ಪಾದಕತೆಗೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಈಗ ಒಂದು ಜಾಗೃತಿ ಮೂಡಿದೆ. ನಾಟಿ ಆಕಳದ ಹಾಲು, ಎಮ್ಮೆ ಹಾಲು ಆರೋಗ್ಯಕ್ಕೆ ಉತ್ತಮ ಅಂತಂದೇಳಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಈ ಜಾಗೃತಿಯನ್ನು ಹೊಂದಿರತಕ್ಕಂಥ ಜನರು ಏನಿದ್ದಾರೆ ಇವರೆಲ್ಲ ನಾಟಿ ಆಕಳದ ಹಾಲನ್ನೇ ಯೂಸ್ ಮಾಡ್ತಾರೆ. ಅದು ಕಡಿಮೆ ಕೊಟ್ಟರು ಸಹ ಅದನ್ನೇ ಬಳಸ್ತಾರೆ, ಹೆಚ್ಚಿಗೆ ಡಿಮ್ಯಾಂಡ್, ಆಮೇಲೆ ರೇಟ್ ಜಾಸ್ತಿ ಅದು. ಆಮೇಲೆ ಎಮ್ಮೆ ಹಾಲನ್ನೇ ಯೂಸ್ ಮಾಡ್ತಾರೆ. ಎಮ್ಮೆ ಹಾಲು, ಆಕಳದ ಹಾಲು, ನಾಟಿ ಆಕಳದ ಹಾಲು ಅಥವಾ ಭುಜ ಇರತಕ್ಕಂಥ ಆಕಳದ ಹಾಲನ್ನ A2 ಮಿಲ್ಕ್ ಅಂತ ಕರಿತೀವಿ. ಸೊ ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಈಗಾಗಲೇ ಎಲ್ಲ ಕಡೆ ಇದು ಪ್ರೂವ್ ಆಗಿದೆ. ಆಮೇಲೆ ಈ ಭುಜ ಇಲ್ಲದೆ ಇರತಕ್ಕಂಥ ರಾಸುಗಳು ಇವು ಎಲ್ಲ ಇವು ಎಕ್ಸೋಟಿಕ್ ಬ್ರೀಡ್ಸ್ ಅಂತ ಕರಿತೀವಿ, ವಿದೇಶಿ ತಳಿಗಳು. ಇವುಗಳಲ್ಲಿ ಇವುಗಳ ಉತ್ಪಾದನೆ ಮಾಡ್ತಕ್ಕಂಥ ಹಾಲು A1 ಹಾಲು ಅಂತ ಹೇಳ್ತೀವಿ ನಾವು. A1 ಹಾಲಲ್ಲಿ ಅದು ಒಂದು ಕೇಸಿನ್ ಪ್ರೋಟೀನ್ ಪೊಸಿಷನ್ ಚೇಂಜ್ ಆಗಿರೋದ್ರಿಂದ ಅಲ್ಲಿ A1 ಅಂತೀವಿ, ಇಲ್ಲಿ A2 ಅಂತೀವಿ. A2 ಮಿಲ್ಕ್ ಅಂತೀವಿ. A2 ಬೀಟಾ ಕೇಸಿನ್ ಕಂಟೆಂಟ್ ಇರುತ್ತೆ, ಅಲ್ಲಿ A1 ಬೀಟಾ ಕೇಸಿನ್ ಅಂತ ಇರುತ್ತೆ. ಸೊ ಇವೆರಡು ಜಸ್ಟ್ ಒಂದೇ ಒಂದು ಪೊಸಿಷನ್ ವ್ಯತ್ಯಾಸ ಆಗಿರೋದ್ರಿಂದ ಆ ಹಾಲು ಅಷ್ಟಾಗಿ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಅಭಿಪ್ರಾಯ ಇದೆ ಎಲ್ಲ ಜನರಲ್ಲೂ. A2 ಬಹಳ ಒಳ್ಳೇದು ಅಂತ. ಅನಾದಿ ಕಾಲದಿಂದ ನಮ್ಮ ಭಾರತ ದೇಶದಲ್ಲಿ ಎಮ್ಮೆ ಹಾಲನ್ನೇ ಕುಡ್ಕೊಂಡು ಬಂದಿದ್ದಾರೆ, ಮತ್ತೆ ನಾಟಿ ಹಸುಗಳು ಎಮ್ಮೆ. ಸೊ ಇಂದಿಗೂ ಸಹ ನಮ್ಮ ಭಾರತದ ಐನು ತಳಿ ಅಂದ್ರೆ ನಾವು ಎಮ್ಮೆ ಅಂತಂದೇ ಹೇಳಬೇಕು. ಈಗ ಮುಖ್ಯವಾಗಿ ಯಾಂತ್ರೀಕರಣಕ್ಕೆ ಬಂದಾಗ, ನಮ್ಮ ಒಂದು ಹೈನುಗಾರಿಕೆಯಲ್ಲಿ ಯಾಂತ್ರೀಕರಣಕ್ಕೆ ಬಂದಾಗ ತಾವು ಹೇಳಿದ ಹಾಗೆ ಮೇವು ಕಟಾವು ಮಾಡುವ ಯಂತ್ರಗಳು, ಮೇವು ಕತ್ತರಿಸುವ ಯಂತ್ರಗಳು ಹೇಳಿದ್ರು. ಈಗ ಅದೇ ರೀತಿ ಪ್ರಾಣಿಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು, ಅವುಗಳ ಮೈ ತೊಳಿತಕ್ಕಂಥ ಯಂತ್ರಗಳು ಅಥವಾ ಅವುಗಳ ಆರೋಗ್ಯ ಕಾಳಜಿಯನ್ನ ನಿಭಾಯಿಸ್ತಕ್ಕಂಥ ಯಂತ್ರಗಳು ಅಥವಾ ಕೆಳಗೆ ಬಿದ್ದಂಥ ಕಸ ಸಗಣಿ ಅವನ್ನ ಗುಡಿಸ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಏನಾದರೂ ಯಾಂತ್ರೀಕರಣ ವ್ಯವಸ್ಥೆ ಬರ್ತಾ ಇದೆಯಾ ಹೇಗೆ ಇಲ್ಲೆಲ್ಲ? ಈಗ ನಾವು ಈ ತರದ ಯಾಂತ್ರೀಕರಣದ ವ್ಯವಸ್ಥೆ ಅಂದ್ರೆ ಇದು ದುಬಾರಿ, ಇದು ಸ್ವಲ್ಪ ದುಬಾರಿ ಅಂತಂದೇ ಹೇಳ್ಬೋದು ಅಥವಾ ಕಾಸ್ಟ್ಲಿ ಅಂತ ಹೇಳ್ಬೋದು. ಇವಕ್ಕೆಲ್ಲ ವಿದೇಶಗಳಲ್ಲಿ ಈ ಒಂದು ತಂತ್ರಜ್ಞಾನಗಳನ್ನ ನಾವು ನೋಡಬಹುದು. ಈ ನಮ್ಮಲ್ಲಂತೂ ಇಂಡಿಯಾದಲ್ಲಿ ಈ ತರದ ಡೈರಿ ಫಾರ್ಮ್ಸ್ ಯಾವೂ ಇಲ್ಲ. ಸೊ ವಿದೇಶದಲ್ಲಿ ಏನ್ ಮಾಡ್ತಾರೆ, ಎಲ್ಲ ಈ ನೆಕ್ ಕಾಲರ್ಸ್ ಅಂತ ಬರುತ್ತೆ, ಕುತ್ತಿಗೆ ಪಟ್ಟಿಗಳು ಅಥವಾ ಕಾಲಿನ ಪಟ್ಟಿಗಳು ಅಥವಾ ಕಿವಿಗೆ ಪಟ್ಟಿಗಳು ಬರುತ್ತೆ. ಸೊ ಆ ತರದ ಪಟ್ಟಿಗಳನ್ನು ಹಾಕಿ ಅದರಲ್ಲಿ ಸೆನ್ಸರ್ಸ್ ಅಳವಡಿಸಿರ್ತಾರೆ. ಸೆನ್ಸರ್ಸ್ ಅಳವಡಿಸಿರೋದ್ರಿಂದ ಪ್ರತಿ ಹಸು ದಿನಕ್ಕೆ ಎಷ್ಟು ತಿಂದಿದೆ ಮೇವು, ಅದರ ಆರೋಗ್ಯ ಹೇಗಿದೆ, ಅದು ಬೆದಿಗೆ ಯಾವಾಗ ಬರ್ತದೆ, ಆಮೇಲೆ ತೂಕದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ, ಹಾಲಿನ ಇಳುವರಿಯಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ, ಇವೆಲ್ಲವನ್ನು ತಿಳಿಬಹುದು. ಇವೆಲ್ಲನೂ ತಿಳಿಬಹುದು ಸೆನ್ಸರ್ಸ್ ಮುಖಾಂತರ. ಹೌದು, ಎಲ್ಲ ಸೆನ್ಸರ್ಸ್ ಮುಖಾಂತರ ಮಾಡುವಂತ ಟೆಕ್ನಾಲಜಿ, ಅದಕ್ಕೆಲ್ಲ ಸಾಫ್ಟ್ವೇರ್ ಕನೆಕ್ಷನ್ ಇರುತ್ತೆ. ಸೊ ಆ ಸಾಫ್ಟ್ವೇರ್ ದಿನದ 24 ಗಂಟೆನೂ ಅದನ್ನ ಮೇಂಟೈನ್ ಮಾಡ್ತಾ ಇರುತ್ತೆ, ಅದನ್ನ ತೋರಿಸ್ತಾ ಮಾನಿಟರ್ ಮಾಡ್ತಾ ಇರುತ್ತೆ. ಸೊ ಯಾವ ಹಸು ಎಷ್ಟು ಹಾಲು ಕೊಟ್ಟಿದೆ, ಅದರ ಗುಣಾಂಶ ಏನಿದೆ, ಅದರಲ್ಲಿ ಏನೋ ಫ್ಯಾಟ್ ಕಂಟೆಂಟ್ ಕಡಿಮೆ ಆಗಿದೆಯಾ ಅಥವಾ SNF ಕಡಿಮೆ ಆಗಿದೆಯಾ, ಎಲ್ಲ ಪ್ರತಿಯೊಂದನ್ನು ಅದು ವಿವರವಾಗಿ ಕೊಡುತ್ತೆ, ಯಾಕೆ ಕಡಿಮೆ ಆಗಿದೆ ಅಂತಂದು ಹೇಳುತ್ತದೆ. ಸೊ ಅದರಿಂದ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಕರೆಕ್ಷನ್ ಮಾಡಿಕೊಂಡು ಆ ಹಸುವಿನ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡ್ಬೋದು. ಇದು ವಿದೇಶದಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ. ಇನ್ನು ಕ್ಲೀನಿಂಗಿಗೆಲ್ಲ ಬಂದ್ಬಿಟ್ಟು ಅದು ನಾವೆಲ್ಲ ಜೆಟ್ ಕ್ಲೀನರ್ಸ್ ಅಂತಂದು ಯೂಸ್ ಮಾಡ್ತೀವಿ, ವಿದೇಶದಲ್ಲೂ ಅವನ್ನೇ ಯೂಸ್ ಮಾಡ್ತಾರೆ. ಇದಕ್ಕೇನು ಆಟೋಮೇಷನ್ ಆಗಲಿ ಯಾವುದೇ ತಂತ್ರಜ್ಞಾನಗಳಿಲ್ಲ ಇಲ್ಲ. ಮಾಮೂಲಾಗೆ ನಾವು ಜೆಟ್ ಸ್ಪ್ರೇಯಿಂದ ಯೂಸ್ ಮಾಡಿಬಿಟ್ಟು ಆಕಳುಗಳನ್ನ ತೊಳಿತೀವಿ. ತೊಳೆದ ಮೇಲೆ ಅವಕ್ಕೆಲ್ಲ ಈಗ ನಾವು ಏನು ಮಸಾಜ್ ಅಂತ ಏನೋ ಒಂದು ಮಾಡ್ತೀವಿ, ಅನಿಮಲ್ ಕಂಫರ್ಟ್ ಸಲುವಾಗಿ ಮೈತಿಕ್ಕೋದೆಲ್ಲ ಮಾಡ್ತೀವಿ, ಮ್ಯಾನ್ಯುವಲ್ ಆಗಿ ಮಾಡ್ತೀವಿ. ಆದರೆ ವಿದೇಶಗಳಲ್ಲಿ ಏನು ಮಾಡ್ತಾರೆ, ಈಗ ನಾವು ಕಾರುಗಳನ್ನು ತೊಳೆಯೋದಕ್ಕೆ ನೋಡಿದ್ದೀವಿ, ಕಾರ್ ತೊಳೆಯೋ ಒಂದು ಪ್ಲೇಸ್ನ ನೋಡಿದ್ದೀವಿ. ಸೊ ಅದೇ ರೀತಿಯಾಗಿ ಹಸುಗಳನ್ನು ಬಿಡ್ತಾರೆ, ಒಳಗಡೆ ನೀರು ಸ್ಪ್ರೇ ಆಗ್ತಾ ಇರುತ್ತೆ, ಒಂದು ಕಡೆ ಇನ್ನೊಂದು ಕಡೆ ಈ ಬ್ರಷ್ಗಳು ರೊಟೇಟ್ ಆಗ್ತಾ ಇರುತ್ತೆ. ಸೊ ಹಸುಗಳು ಒಳಗೆ ಹೋದಾಗ ಒಂದ್ ಕಡೆ ನೀರು ಮತ್ತೆ ಒಂದ್ ಕಡೆ ಬ್ರಷ್ ರೊಟೇಟ್ ಆಗೋದು. ಹೌದು, ರೊಟೇಟ್ ಆಗೋದ್ರಿಂದ ಏನಾಗುತ್ತೆ, ಮೈಯೆಲ್ಲ ಕ್ಲೀನ್ ಆಗುತ್ತೆ. ಸೊ ಹಸು ಮುಂದ್ಗಡೆ ಹೋಗ್ತಿದ್ದಂಗೆ ಬರೇ ನೀರು ಸ್ಪ್ರೇ ಆಗುತ್ತೆ, ಅದೆಲ್ಲ ಕ್ಲೀನ್ ಆಗುತ್ತೆ, ತಿಕ್ಕತ್ತೆ. ಸೊ ಈ ರೀತಿಯ ತಂತ್ರಜ್ಞಾನಗಳೆಲ್ಲ ವಿದೇಶದಲ್ಲಿ ಸಿಗ್ತದೆ. ಸೊ ನಮ್ಮಲ್ಲಿ ಈ ತರದ ತಂತ್ರಜ್ಞಾನಗಳಿಲ್ಲ, ನಮ್ಮಲ್ಲಿ ಏನಿದ್ರು ಜೆಟ್ ಕ್ಲೀನರ್ಸ್ ಯೂಸ್ ಮಾಡ್ಬಿಟ್ಟು ಮ್ಯಾನ್ಯುವಲ್ ಆಗಿ ನಾವು ತೊಳೆಯುವಂತ ಒಂದು ಇದು ಹಸುಗಳನ್ನು ತೊಳೆಯೋದು ಆ ಥರ ಮಾಡೋದು. ಆಮೇಲೆ ಇನ್ನು ಮ್ಯಾನ್ಯುವಲ್ ಆಗಿ ಪ್ರತಿದಿನ ನಾವು ಹಸುಗಳ ಒಂದು ನಿಗಾ ವಹಿಸೋದ್ರಿಂದ ಅವುಗಳ ಆರೋಗ್ಯದ ಒಂದು ಅಥವಾ ಮತ್ತು ಹಾಲಿನ ಕ್ವಾಲಿಟಿ ಗುಣಮಟ್ಟವನ್ನು ಚೆಕ್ ಮಾಡೋದ್ರಿಂದ, ಈಗ ಲ್ಯಾಕ್ಟೋ ಸ್ಕ್ಯಾನ್ ಅಂತ ಬಂದಿದೆ, ಇನ್ಸ್ಟ್ರೂಮೆಂಟ್ ಇದೆ, ಆಲ್ಮೋಸ್ಟ್ ಆಲ್ ಎಲ್ಲ KMF ಮಿಲ್ಕ್ ಕಲೆಕ್ಷನ್ ಸೆಂಟರ್ಸ್ ಅಲ್ಲೂ ಈ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ. ಲ್ಯಾಕ್ಟೋ ಸ್ಕ್ಯಾನ್ ಬಂದ್ಬಿಟ್ಟು ಇದು ಇನ್ಸ್ಟಂಟ್ ಮಿಲ್ಕ್ ಅನಲೈಸರ್ ಅಂತ ಹೇಳ್ತೀವಿ ನಾವು, ಮಿಲ್ಕ್ ಅನಲೈಸರ್ ಅಂತ. ಸೊ ಇದನ್ನ ಜಸ್ಟ್ ನಾವು 1 ml ಮಿಲ್ಕ್ ಇದಕ್ಕೆ ಫೀಡ್ ಮಾಡಿದ್ರೆ ವಿತಿನ್ ಫ್ಯೂ ಸೆಕೆಂಡ್ಸ್, 3-4 seconds ಅಲ್ಲಿ ನಿಮಗೆ ಹಾಲಿನಲ್ಲಿ ಇರ್ತಕ್ಕಂಥ ಫ್ಯಾಟ್ ಎಷ್ಟಿದೆ, SNF ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ, ಲ್ಯಾಕ್ಟೋಸ್ ಎಷ್ಟಿದೆ, ಆಮೇಲೆ ಅದರಲ್ಲಿ ಟೋಟಲ್ ಸಾಲಿಡ್ಸ್ ಎಷ್ಟಿದೆ, ವಾಟರ್ ಕಂಟೆಂಟ್ ಎಷ್ಟಿದೆ, ಸೊ ಟೆಂಪರೇಚರ್ ಆಫ್ ದ ಮಿಲ್ಕ್ ಎವ್ರಿಥಿಂಗ್ ಎಲ್ಲವೂ ಡಿಸ್ಪ್ಲೇ, ಎಲ್ಲ ಪ್ಯಾರಾಮೀಟರ್ಸ್ ವಿತಿನ್ 3-5 seconds ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದಿರೋದ್ರಿಂದ ಭಾಳ ಈಸಿ ಈ ತರದ ಒಂದು. ಆಮೇಲೆ ನಾವು ಗುಂಪಾಗಿ ಮಿಲ್ಕ್ ಅನ್ನ ಕಲೆಕ್ಟ್ ಮಾಡಿದಾಗ, ಸೊ ಯಾವ ಮಿಲ್ಕ್ ಗುಣಮಟ್ಟ ಚೆನ್ನಾಗಿದೆ, ಯಾವ ಮಿಲ್ಕಿನ ಗುಣಮಟ್ಟ ಹಾಲಿನ ಗುಣಮಟ್ಟ ಸರಿ ಇಲ್ಲ ಅಂತ ಚೆಕ್ ಮಾಡೋದಕ್ಕೂ ಸಹ ಕೆಲವು ಇನ್ಸ್ಟ್ರೂಮೆಂಟ್ಸ್ ಇದಾವೆ. ಮಿಲ್ಕ್ ಪ್ಲಂಜರ್ ಅಂತ ಹೇಳ್ತೀವಿ, ಇದನ್ನ ಮಿಲ್ಕ್ ಸ್ಯಾಂಪ್ಲರ್ ಅಂತ ಹೇಳ್ತೀವಿ. ಹಾಲಿನ ಕ್ಯಾನ್ ಅಲ್ಲಿ ಇದನ್ನ ಡಿಪ್ ಮಾಡಿಬಿಟ್ಟು ಮೇಲಿಂದ ಕೆಳಗಡೆ ಪ್ಲಂಜರ್ ಅಂತ ಹಾಲು ಮಿಕ್ಸ್ ಮಾಡುತ್ತಿದ್ದು, ಮಿಕ್ಸ್ ಮಾಡಿದ್ಮೇಲೆ ಸ್ಯಾಂಪ್ಲರ್ ಮುಖಾಂತರ 5 ml 10 ml ಮಿಲ್ಕ್ ತಗೊಂಡು ಅದನ್ನ ಬಾಯ್ಲ್ ಮಾಡ್ತಾರೆ. ರ್ಯಾಂಡಮ್ ಆಗಿ ಬಾಯ್ಲ್ ಮಾಡಿದಾಗ ಅದು ಏನನ್ನ ಒಡೆದೋಯ್ತು ಹಾಲು ಅಂದ್ರೆ, ಸೊ ಎಂಟೈರ್ ಕ್ಯಾನಲ್ ಇರ್ತಕ್ಕಂತ ಹಾಲು ಸರಿ ಇಲ್ಲ ಅಂತ ಹೇಳಿ ನಾವು ಇವೆಲ್ಲ ಸ್ಪಾಟ್ ಟೆಸ್ಟ್ ಅಂತಂದು ಹೇಳಿ ಕರಿತೀವಿ ನಾವು. ಇನ್ಸ್ಟೆಂಟ್ ಆಗಿ ಯಾವ ಕ್ಯಾನಲ್ ಹಾಲು ಚೆನ್ನಾಗಿದೆ, ಯಾವ ಕ್ಯಾನಲ್ ಹಾಲು ಚೆನ್ನಾಗಿಲ್ಲ ಅಂತೇಳಿ ಇಂಥ ಟೆಸ್ಟ್ಸ್ ಅನ್ನ ಮಾಡೋದ ಮುಖಾಂತರ ಇವತ್ತು ನಾವು ಹಾಲಿನ ಒಂದು ಗುಣಮಟ್ಟವನ್ನು ಕಂಡುಹಿಡಿಯಬಹುದು. ಈಗ ಮತ್ತೊಂದು ವೈಜ್ಞಾನಿಕವಾಗಿ ಹಾಲು ಕರೆಯೋದು ಬಹಳ ಮುಖ್ಯ. ಹಳ್ಳಿಯಲ್ಲೆಲ್ಲ ನೋಡ್ತೀವಿ 10-20 emmes ಕಟ್ಟಿರ್ತಾರೆ, 4-5 mandi ಹಾಲನ್ನು ಹಿಂಡ್ತಿರ್ತಾರೆ. ಅವೈಜ್ಞಾನಿಕ ಪದ್ಧತಿಯನ್ನ ಅಳವಡಿಸಿಕೊಂಡು ಮಾಡೋದ್ರಿಂದ ಸಾಕಷ್ಟು ಮಲೆಗಳಿಗೆ ಸಮಸ್ಯೆ ಆಗ್ತದೆ, ರಾಸುಗಳ ಮಲೆಗಳಿಗೆ. ಇಲ್ಲಿ ಏನು ತಂತ್ರಜ್ಞಾನ ಇದೆ, ಹೈನು ಹಾಲನ್ನು ಕರಿಲಿಕ್ಕಂತ ತಂತ್ರಜ್ಞಾನ? ಈಗ ಹೆಚ್ಚಾಗಿ ಎಲ್ಲ ನಮ್ಮ ಒಂದು ಇಂಡಿಯನ್ ವ್ಯವಸ್ಥೆಯಲ್ಲಿ, ಭಾರತದ ಒಂದು ಇದರಲ್ಲಿ ಹಾಲಿನ ಕೈಯಿಂದಾನೇ ಹಾಲು ಕರೆಯುವಂತ ಒಂದು ಪದ್ಧತಿ ಜಾಸ್ತಿ ಎಲ್ಲ ರೂಢಿಯಲ್ಲಿದೆ. ಇದು ಕೆಲವರು ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಅಂತೀವಿ, ಇನ್ನು ಕೆಲವರು ಏನ್ ಮಾಡ್ತಾರೆ ಸ್ಟ್ರಿಪ್ ಮಿಲ್ಕಿಂಗ್ ಅಂತೀವಿ, ಈ ಹೆಬ್ಬೆಟ್ಟಿನಿಂದ ಒತ್ತಿ ತೆಗಿತಾ ಇರ್ತಾರೆ. ಸೊ ಹಂಗಾದಾಗ ಅದು ಬಹಳ ದಿನ ಆದ್ಮೇಲೆ ಅಲ್ಲಿ ಒಂದು ಸ್ಕಾರ್ ಆಗಿ ಒಳಗಡೆ ಫೈಬ್ರಸ್ ಟಿಶ್ಯೂ ಅಕ್ಯುಮುಲೇಷನ್ ಆಗಿ ಹಾಲು ಬರುವ ದಾರಿನೇ ಸಣ್ಣದಾಗೋ ಚಾನ್ಸಸ್ ಇರುತ್ತೆ. ಬಟ್ ಈಗೆಲ್ಲ ಇದನ್ನ ಹೋಗ್ಲಾಡ್ಸೋದಕ್ಕೆ ಈಗೆಲ್ಲ ಮಿಲ್ಕಿಂಗ್ ಮಿಷನ್ಸ್ ಬಂದಿದೆ. ಸೊ ಈಗೇನ್ ಮಾಡಿದಾರೆ, ಈ KMF ವತಿಯಿಂದಲೇ 8-10 ಇದ್ದವ್ರು ತಗೋಬಹುದು, ಮಿಲ್ಕಿಂಗ್ ತಗೋಬಹುದು. ಇದಕ್ಕೇನಪ್ಪ ಅಂತಂದ್ರೆ 8-10 liters ಒಂದ್ ಸಾರಿ ಹಾಲು ಕೊಡಬೇಕು ಅಂತ ಹಸುಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. 2-3 liters ಕೊಟ್ರೆ ಇದು ಬರೋದಿಲ್ಲ, ಮಿಲ್ಕಿಂಗ್ ಮಿಷನ್ ಯೂಸ್ ಮಾಡಕ್ ಬರಲ್ಲ. 10 liters ಮೇಲಿದ್ದಂತ ಹಸುಗಳಿಗೆ ಮಾತ್ರ ನಾವು ಇದನ್ನ ಯೂಸ್ ಮಾಡಬಹುದು. ಆಮೇಲೆ ಈಗೆಲ್ಲ ಕಮ್ಯುನಿಟಿ ಮಿಲ್ಕರ್ಸ್ ಅಂತಂದ ಹೇಳಿ ಇದು ಮಾಡಿದಾರೆ. ಈಗ ನಾವು ಗುಜರಾತ್ ಆ ಕಡೆ ಎಲ್ಲ ನೋಡಿದ್ರೆ ಒಂದೊಂದು ಮಿಲ್ಕ್ ಕಲೆಕ್ಷನ್ ಪಾಯಿಂಟ್ ಅಲ್ಲಿ 8-10 ಮಿಲ್ಕಿಂಗ್ ಮಿಷನ್ಸ್ ನ ಅಳವಡಿಸಿರ್ತಾರೆ. ಸೊ ರೈತರು ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವುಗಳಿಗೆ ಮೇವ್ ಹಾಕ್ಬಿಟ್ಟು ಅಲ್ಲೇ ಮಿಲ್ಕಿಂಗ್ ಮಾಡಿ ಅಲ್ಲೇ ಮಿಲ್ಕ್ ಅನ್ನ ಹ್ಯಾಂಡ್ ಓವರ್ ಮಾಡಿ ಬಂದ್ಬಿಡ್ತಾರೆ, ಅಲ್ಲೇ ಕೊಟ್ಟು ಬಂದ್ಬಿಡ್ತಾರೆ. ಕಮ್ಯುನಿಟಿ ಮಿಲ್ಕಿಂಗ್ ಮಿಷನ್ಸ್ ಅಂತ ಮಾಡಿದ್ದಾರೆ. ಸೊ ಆ ಕಾನ್ಸೆಪ್ಟ್ ಇನ್ನು ಕರ್ನಾಟಕದಲ್ಲಿ ಬಂದಿಲ್ಲ. ಸೊ ಇಲ್ಲೂ ಮಾಡಬಹುದು ಆತರ ಕಮ್ಯುನಿಟಿ ಮಿಲ್ಕಿಂಗ್ ಮಿಷನ್ಸ್ ಅಂತ ಮಾಡಿ ಒಂದು 8-10 ಅನಿಮಲ್ಸ್ ಗೆ ಕರೆಯುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಬಹುದ್ರಿ. ಮಾಡೋದ್ರಿಂದ ಏನಾಗುತ್ತೆ, ಒಳ್ಳೆ ಹಾಲಿನ ಗುಣಮಟ್ಟ. 4-5 liters ಕೊಡ್ತಕ್ಕಂತ ರಾಸುಗಳಿಗೆ ಮಿಲ್ಕಿಂಗ್ ಮಷಿನ್ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಆತರ ಇನ್ನು ಅಂದ್ರೆ ಕಾಸ್ಟ್ಲಿ ಆಗುತ್ತೆ. 3-4 liters ಕೊಡತ್ರ ನಾವು ಯೂಸ್ ಮಾಡಕ್ ಬರಲ್ಲ. ಯೂಶಲಿ 10 liters ಅಟ್ ಎ ಟೈಮ್ ಇದ್ದಂತ ಹಸುಗಳಿಗೆ ಮಾತ್ರ ಇದನ್ನ ಬಳಸುವಂತ ಒಂದು ಇದಿದೆ. ಹಾಗಾಗಿ ನಮ್ಮ ದೇಸಿ ಅನಿಮಲ್ಸ್ ಆಗಲಿ ಅಥವಾ ಎಮ್ಮೆಗಳಾಗಲಿ 10 litersಗಿಂತ ಜಾಸ್ತಿ ಕೊಡುವಂತ ಕೆಪಾಸಿಟಿ ಇರಲ್ಲ. ಹಾಗಾಗಿ ಹಾಲು ಕರೆಯುವ ಮಿಲ್ಕಿಂಗ್ ಮಿಷನ್ಸ್ ಏನ್ ನಾವೇನು ಹಾಲು ಕರೆಯುವ ಯಂತ್ರಗಳಂತ ಹೇಳ್ತೀವಿ, ಇವುಗಳ ಬಳಕೆ ಸ್ವಲ್ಪ ಕಡಿಮೆನೆ ಅಂತಂದು ಹೇಳಬಹುದು. ಇನ್ನು ಮತ್ತೊಂದು ಪ್ರಮುಖವಾದದ್ದು ಗರ್ಭಧಾರಣೆ ಬಂದಾಗ, ಗರ್ಭಧಾರಣೆ ಸರಿಯಾದ ವೇಳೆಯಲ್ಲಿ ಮಾಡಿಸ್ಬೇಕಾಗತ್ತೆ. ಜೊತೆಗೆ ಉನ್ನತ ಒಂದು ರಾಸುಗಳ ವೀರ್ಯವನ್ನ ಅಥವಾ ಎಮ್ಮೆಗಳ ಕೋಣಗಳ ವೀರ್ಯವನ್ನ ಉಪಯೋಗ ಮಾಡಿಕೊಂಡು ಮಾಡಬೇಕಾಗತ್ತೆ. ಇಲ್ಲಿ ಏನು ತಂತ್ರಜ್ಞಾನ ಇದೆ ಅಂತಿರ್ತಾವು? ಇಲ್ಲಿ ಈಗಾಗಲೇ ಹೆರಿಗೆ ಬಂದಿದೆ ಇಲ್ಲಿ ಕಂಡುಹಿಡಿದು ಬಹಳ ಮುಖ್ಯ, ಅದು ಬಹಳ ಮುಖ್ಯ, ಬಹಳ ವೈಜ್ಞಾನಿಕವಾಗಿ. ಹೌದೌದೌದು. ಇಲ್ಲಿ ಬೆದಿಗೆ ಬಂದಂಥ ರಾಸುಗಳು ಅವುಗಳ ಒಂದು ಗುಣಲಕ್ಷಣಗಳು ದೈಹಿಕವಾಗಿ ಅವು ತೋರಿಸ್ತಕ್ಕಂಥ ಲಕ್ಷಣಗಳ ಮೇಲೆ ಬೆದೆಯ ಅವಧಿಯನ್ನು ನಾವು ಅಂದರೆ ಎಕ್ಸ್ಪರ್ಟ್ಸು ಕಂಡುಹಿಡಿತಾರೆ, ಅಥವಾ ಕೃತಕ ಗರ್ಭಧಾರಣೆ ತರಬೇತಿ ಹೊಂದಿರತಕ್ಕಂಥ ಯುವಕರು ಅದನ್ನು ಅವ್ರಿಗೆ ಆ ಒಂದು ತರಬೇತಿಯನ್ನು ಕೊಟ್ಟಿರ್ತಾರೆ. ಸೊ ಅವರು ಅದನ್ನು ನಿರ್ದಿಷ್ಟವಾದ ಸಮಯ ಗೊತ್ತಾಗುತ್ತೆ, ಆದರೂ ಸಹ ಕನ್ಫ್ಯೂಷನ್ ಇರುತ್ತೆ. ಸೊ ಒಳಗಡೆ ನಾವು ಗರ್ಭಚೀಲವನ್ನು ಹಿಡಿದು ನೋಡಿದಾಗ ಅದು ಕರೆಕ್ಟಾಗಿ ಬೆದೆಯಲ್ಲಿ ಇದೆಯೋ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬಹುದು. ಅದಕ್ಕೂ ಸಹ ಎಕ್ಸ್ಪರ್ಟೈಸ್ ಬೇಕು, ಸಾಕಷ್ಟು ಅನುಭವ ಇದ್ರೆ ಮಾತ್ರ ಮಾಡ್ಬೋದು. ಅದರಲ್ಲೂ ಕೆಲವು ಟೆಸ್ಟ್ ಇದ್ದಾವೆ. ಆ ಒಂದು ಮ್ಯೂಕಸ್ ಏನು ಬರುತ್ತೆ ಆ ಬೆದಿಗೆ ಬಂದಂಥ ಟೈಮ್ನಲ್ಲಿ ಅದನ್ನು ತೊಗೊಂಡು ಅದನ್ನು ಅದರಲ್ಲಿ ಪ್ಯಾಟ್ರನ್ ನೋಡ್ತಾರೆ, ಅದನ್ನು ಪ್ಯಾಟ್ರನ್ ನೋಡಿಬಿಟ್ಟು ಅದರ ಮೇಲೆ ಡಿಸೈಡ್ ಮಾಡ್ತಾರೆ ಈ ಥರ ಇದು ಇಂಥ ಒಂದು ಸ್ಟೇಜಲ್ಲಿ ಇದೆ ಅಂತಂದೇಳಿ ಹೇಳ್ಬೋದು. ಬೇರೆ ಇಂಥ ಸ್ಟೇಜಲ್ಲಿ ಇದೆ ಅಂತೇಳಿ ಮ್ಯಾನ್ಯುವಲ್ ಆಗಿ ಮಾಡ್ಬೇಕು. ಅದು ಅದರಲ್ಲಿ ಯಾಂತ್ರೀಕರಣ ಏನಿಲ್ಲ, ಏನೂ ಆಗಿಲ್ಲ. ಕೃತಕ ಗರ್ಭಧಾರಣೆ ಒಂದು ಟೆಕ್ನಿಕ್ ಇದೆ. ಸೊ ಕೃತಕ ಗರ್ಭಧಾರಣೆಯನ್ನು ಮಾಡೋದ್ರಿಂದ ಈ ಒಂದು ಬುಲ್ಸ್ ಅನ್ನು ಮೇಂಟೈನ್ ಮಾಡುವಂಥ ಒಂದು ಖರ್ಚು ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದು ಕೃತಕ ಗರ್ಭಧಾರಣೆ. ಇನ್ನೊಂದು ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ, ಸೊ ಭ್ರೂಣ ವರ್ಗಾವಣೆ ತಂತ್ರಜ್ಞಾನ. ಸೊ ಇದು ಸಹ ಬಂದಿದೆ. ಸೊ ಯಾವ ಕೆಲವು ಹಸುಗಳು ಕಟ್ಟೋದಿಲ್ವೋ ಅಂಥ ಹಸುಗಳು, ಬಟ್ ಅವು ನಿಯಮಿತವಾಗಿ ಬೆದಿಗೆ ಬರ್ತಾ ಇರ್ತವೆ ಆದರೆ ಕಟ್ಟೋದಿಲ್ಲ, ರಿಪೀಟ್ ಬ್ರೀಡರ್ಸ್ ಅಂತ ಹೇಳ್ತೀವಿ, ಅಂಥ ಹಸುಗಳಿಗೆ ನಾವು ಈಗ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿಯನ್ನು ಮಾಡ್ಬೋದು. ಸೊ ಮಾಡಿಬಿಟ್ಟು ಅವುಗಳು ಸಹ ಗರ್ಭ ಧರಿಸುವ ರೀತಿಯಲ್ಲಿ ಅವುಗಳನ್ನು ತಯಾರು ಮಾಡ್ಬೋದು. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಇದು ಮತ್ತು ಕೃತಕ ಗರ್ಭಧಾರಣೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಏನಂತೀವಿ, ಇವೆರಡೂ ಬಹಳಷ್ಟು ದಿನಗಳ ಹಿಂದಿನಿಂದಲೇ ಇದು ರೂಢಿಯಲ್ಲಿದೆ. ವಿಶೇಷವಾಗಿ ಇದರಲ್ಲಿ ಏನು ಇನ್ನೂ ಹೊಸ ತಂತ್ರಜ್ಞಾನಗಳು ಡೈರಿ ಫಾರ್ಮ್ದಲ್ಲಿ ಬರ್ತಾ ಇದ್ದಾವೆ, ಇಲ್ಲಿ ಏನು ನಾವು ಕೊರತೆಯಲ್ಲಿದ್ದಾವೆ ಅಂತ ಹೇಳ್ತಿರ್ತಾವೆ? ಇನ್ನೂ ಹೆಚ್ಚಿನ ತಂತ್ರಜ್ಞಾನಗಳಂದರೆ ಹಾಲು ಕರೆಯುವ ಯಂತ್ರಗಳನ್ನು ಎಲ್ಲ ಹಸುಗಳಿಗೆ ಮತ್ತು ಎಮ್ಮೆಗಳಿಗೆ ಬಳಸುವಂಥ ಒಂದು ಪದ್ಧತಿ ಶುರುವಾಗಬೇಕು. ಇದಾಗಬೇಕು. ಇದರಿಂದ ಏನಾಗುತ್ತೆ, ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್, ಶುದ್ಧ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ನಾವು ಕೈಗಳನ್ನು ಸರಿಯಾಗಿ ತೊಳೆದಿರಲ್ಲ ಅಂತ ಇದರಿಂದ ಕರಿಬೇಕಾದ್ರೆ ಹಾಲಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದು ಎಲ್ಲ ಒಂದು ಹಾಲು ಕೊಳ್ಳುವರ ಮೇಲೆ ಪರಿಣಾಮ ಬೀರುತ್ತೆ, ಹಾಲು ಬೇಗ ಕೆಡೋದಕ್ಕೆ ಕಾರಣವಾಗುತ್ತೆ. ಸೊ ಮಿಷಿನ್ ಮಿಲ್ಕಿಂಗು ಎಲ್ಲರೂ ಅಳವಡಿಸ್ಕೋಬೇಕು. ಒಂದು ಇದರಲ್ಲಿ ಮ್ಯಾನ್ಯುವಲ್ ಮಿಲ್ಕಿಂಗ್ ಮಿಷನ್ಸು ಇದಾವೆ, ಮತ್ತು ಪವರ್ ಆಪರೇಟೆಡ್ ಮಿಲ್ಕಿಂಗ್ ಮಿಷನ್ಸು ಇದೆ. ಸೊ ಅವರವರ ಒಂದು ಅನಿಮಲ್ಸ್ಗೆ ಒಂದು ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ಈ ಪವರ್ ಆಪರೇಟೆಡ್ ಮಿಲ್ಕಿಂಗ್ ಮಿಷನ್ಸನ್ನು ಯೂಸ್ ಮಾಡ್ಬೋದು. ಮ್ಯಾನ್ಯುವಲ್ ಅಂದರೆ ಕೈಯಿಂದ ಕೈ ಚಾಲಿತ ಹಾಲು ಕರೆಯುವ ಯಂತ್ರಗಳನ್ನು ಸಹ ಬಳಕೆ ಮಾಡ್ಬೋದು. ಇದರಿಂದ ಶುದ್ಧ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಆಮೇಲೆ ಎರಡನೇದಾಗಿ ಮೇವನ್ನು ಕತ್ತರಿಸೋದಕ್ಕೆ ಚಾಫ್ ಕಟ್ಟರ್ಸ್ ಅಂತ ಬರುತ್ತೆ, ಅವನ್ನು ಎಲ್ಲರೂ ಅಳವಡಿಸ್ಕೋಬೇಕು. ಚಾಫ್ ಕಟ್ಟರ್ಸ್ ಈಗ ಒಂದು 50% ಜನದಲ್ಲಿ ಇದೆ, ಇನ್ನೂ ರಿಮೈನಿಂಗ್ 50% ಅಳವಡಿಸ್ಕೊಂಡಿದ್ದೇ ಆದರೆ, ಯಾಕಂದರೆ ಮೊದಲೇ ಮೇವಿನ ಕೊರತೆ ಇದೆ ನಮ್ಮಲ್ಲಿ. ಸೊ ಇರದಂಥ ಮೇವನ್ನು ಸಮರ್ಪಕವಾಗಿ ಬಳಸ್ಕೊಳೋದಕ್ಕೆ ಮೇವು ಚಾಫ್ ಕಟ್ಟರ್ಸ್ ಬೇಕು, ಮತ್ತು ಲೇಬರ್ ಸಮಸ್ಯೆ ಭಾಳ ಇದೆ ನಮ್ಮಲ್ಲಿ. ಸೊ ಅದಕ್ಕೆ ವಾಟರ್ ಹಾರ್ವೆಸ್ಟರ್ಸ್ ಹಾರ್ವೆಸ್ಟಿಂಗ್ ಮಿಷನ್ಸ್ ಅಂತ ಬಂದಿದೆ ಈಗ. ಸೊ ಅವುಗಳನ್ನು ನಾವು ಬಳಸ್ಕೋಬಹುದು. ಸೊ ಇವುಗಳನ್ನ ಬಳಸ್ಕೊಂಡು ಆಮೇಲೆ ಜೆಟ್ ಕ್ಲೀನರ್ಸ್ ಅಂತ ಬಂದಿದೆ, ಅವುಗಳನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು. ಸೊ ಎಲ್ಲ ತಂತ್ರಜ್ಞಾನಗಳು ಈಗಾಗಲೇ ಕೆಲವು ಹಲವಾರು ಜನಗಳು ಅಳವಡಿಸ್ಕೊಂಡಿದ್ದಾರೆ, ಇನ್ನೂ ಹಲವಾರು ಜನ ಅಳವಡಿಸ್ಕೊಳ್ಳೋಣ ಒಂದು ಇದರಲ್ಲಿದ್ದಾರೆ. ಅವರಿಗೆ ಸಬ್ಸಿಡಿ ಮುಖಾಂತರ ಈ ಥರ ಯಂತ್ರಗಳನ್ನು ಯಂತ್ರೋಪಕರಣಗಳನ್ನು ಕೊಡೋದ್ರಿಂದ, ಮತ್ತು ಅವುಗಳ ಅವರಲ್ಲಿ ಜಾಗೃತಿಯನ್ನು ಕ್ರಿಯೇಟ್ ಮಾಡೋದ್ರಿಂದ ಸೊ ಇವುಗಳ ಬಳಕೆಯನ್ನು ಹೆಚ್ಚಿಗೆ ಮಾಡಿ ಹಾಲಿನ ಗುಣಮಟ್ಟವನ್ನು ಸುಧಾರಣೆ ಮಾಡಬಹುದು. ಈಗ ಬೈ ಪ್ರೊಡಕ್ಟ್ ಅಂತ ಹೇಳ್ತೀವಿ ನಾವು ಡೈರಿ ಫಾರ್ಮ್ದಲ್ಲಿ, ಬೈ ಪ್ರೊಡಕ್ಟ್ ಉಪ ಉತ್ಪನ್ನಗಳು, ಹಾಲು ಮುಖ್ಯವಾದಂಥ ಉತ್ಪನ್ನ. ಹೌದು, ಉಪ ಉತ್ಪನ್ನ ಅಂತಂದ್ರೆ ಈಗ ನಾವು ಗಂಜಲ ಇರಬಹುದು, ಸಗಣಿ ಇರಬಹುದು, ಆಮೇಲೆ ಜೊತೆಗೆ ಕರುಗಳು ಬರ್ತವೆ. ಹೌದ್ರಿ, ಕರುಗಳು ಇಲ್ಲಿ ಏನು ಒಂದು ತಾಂತ್ರಿಕತೆ ಬೇಕಂತೀರಿ, ಇನ್ನೂ ಹೆಚ್ಚಿನ ಲಾಭ ಪಡ್ಕೋಬೇಕಾಯ್ತಂತಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು, ಇಲ್ಲಿ ಏನೇನು ಒಂದು ಅವಕಾಶಗಳಿದಾವೆ ತಂತ್ರಜ್ಞಾನ ಅಳವಡಿಸ್ಕೊಳ್ಳಿಕ್ಕೆ, ಕರುಗಳ ನಿರ್ವಹಣೆ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ? ವೇಸ್ಟ್ ಮ್ಯಾನೇಜ್ಮೆಂಟು, ಕರುಗಳ ನಿರ್ವಹಣೆ, ಮತ್ತು ಇದ್ರ ಜೊತೆಗೆ ಇದು ಹಾಲಿನ ಮೌಲ್ಯವರ್ಧನೆ, ಮೌಲ್ಯವರ್ಧನೆ ಅದು ಬಹಳ ಇಂಪಾರ್ಟೆಂಟ್. ಇವತ್ತಿನ ದಿನ ಹಾಲನ್ನು ನಾವು ತುಪ್ಪವನ್ನಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚಿನ ಲಾಭ ಬರುತ್ತೆ, ಆಮೇಲೆ ಅದಕ್ಕೆ ಯಾವುದೋ ಒಂದು ಸಮಯ ಇಲ್ಲ, ನಿರ್ದಿಷ್ಟವಾದ ಸಮಯ ಇಲ್ಲ, ಯಾವಾಗ ಬೇಕಾದರೂ ತುಪ್ಪನ ಮಾರಾಟ ಮಾಡ್ಬೋದು. ಅದಕ್ಕೆ ಶೆಲ್ಫ್ ಲೈಫು ಜಾಸ್ತಿ ಇದೆ. ನಾವು ಹಾಲನ್ನೇ ತಗೊಂಡಾಗ ಹಾಲಿಗೆ ಶೆಲ್ಫ್ ಲೈಫ್ ಕಡಿಮೆ, ಬೇಗ ಕೆಡುವಂತ ಪದಾರ್ಥ ಅಂದ್ರೆ ಹಾಲು ಬೇಡಿಕೆ ಇಲ್ಲದಾಗ ತುಪ್ಪವನ್ನಾಗಿ ತುಪ್ಪವನ್ನ ಮಾಡಬಹುದು. ಸೊ ಎಲ್ಲೆಲ್ಲಿ ಚಾನ್ಸಸ್ ಇದೆ, ಎಲ್ಲೆಲ್ಲಿ ಹಾಲಿನ ಮಾರಾಟ ಕಡಿಮೆ ಇದೆ, ಅಲ್ಲಿ ರೈತರು ಏನ್ ಮಾಡ್ಬೇಕು, ತುಪ್ಪವನ್ನ ಮಾಡಿ ಮಾರಾಟ ಮಾಡೋದಕ್ಕೆ ಬಹಳ ಅವಕಾಶಗಳಿದಾವೆ. ಆಮೇಲೆ ಅವ್ರದೇ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಅದರಲ್ಲಿ ಪ್ಯಾಕಿಂಗ್ ಮಾಡಿ ಮಾರಾಟ ಎಮ್ಮೆ ಇದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಈ ಜರ್ಸಿ ಎಚ್ ಎಫ್ ಇದ್ರೆ ತುಪ್ಪ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಅಂದ್ರೆ ಎಚ್ ಎಫ್ ಜರ್ಸಿ ಆಕಳಗಳಲ್ಲಿ ಬೆಣ್ಣೆ ಅಂಶ ಕಡಿಮೆ ಮೂರುವರೆ ಪರ್ಸೆಂಟ್ ಇರುತ್ತೆ, ಎಮ್ಮೆಗಳಲ್ಲಿ 7.5-11% ವರೆಗೂ ಬೆಣ್ಣೆ ಇರುತ್ತೆ. ಹಾಗಾಗಿ ಎಮ್ಮೆ ಹಾಲಿನಲ್ಲಿ ಜಾಸ್ತಿ ಬೆಣ್ಣೆ ಬರುತ್ತೆ, ಮತ್ತೆ ಈಗ ಆಕಳಗಳ ತುಪ್ಪಕ್ಕೂ ಡಿಮ್ಯಾಂಡ್ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ. ಸೊ ಹಾಗಾಗಿ ಆಕಳದ ತುಪ್ಪವನ್ನು ಮಾಡಬಹುದು, ಇದಕ್ಕಿಂತ ಹೆಚ್ಚಿನ ಒಂದು ಡಿಮ್ಯಾಂಡ್ ಇದೆ. ಈಗ ನಾವು ಗಿರ್ರ ಆಕಳದ ತುಪ್ಪ ತಗೊಂಡ್ರೆ ಇವತ್ತು ಮಾರ್ಕೆಟ್ ರೇಟ್ ಅಲ್ಲಿ 2,200-4,500 ಇದೆ ಗಿರ್ರ ಆಕಳದ ತುಪ್ಪ. ಈ ನಿಟ್ಟಿನಲ್ಲಿ ನಾವು ಸಹ ನಮ್ಮಲ್ಲಿ ಪ್ರಾರಂಭ ಮಾಡಿದೀವಿ ಗಿರ್ರ ಆಕಳದ ತುಪ್ಪ ಮಾಡೋದಕ್ಕೆ. ಎಲ್ಲಾ ಕಡೆ ರೈತರು ಮಾಡಿದೀವಿ, ಒಂದೊಂದು ಆಕಳ ತಳಿಗಳನ್ನು ತಗೋತಿದ್ದಾರೆ. ಹೌದು, ಗಿರ್ರ ಆಕಳ ತಳಿ. ಹಾಗಾಗಿ ಈ ಮೌಲ್ಯವರ್ಧನೆಯನ್ನ ಮಾಡಬೇಕು, ಅವರ ಒಂದು ಲಾಭವನ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ರೈತರು ಆದಷ್ಟು ಮೌಲ್ಯವರ್ಧನೆಯನ್ನ ಮಾಡಬೇಕು ಪ್ರಥಮವಾಗಿ. ಎರಡನೇದಾಗಿ ಹುಟ್ಟಿದ ಕರುಗಳನ್ನ ಚೆನ್ನಾಗಿ ಅವುಗಳಿಗೆ ಏನ್ ಹೇಳ್ತೀವಿ ನ್ಯಾವಲ್ ಕಾರ್ಡ್ ಟ್ರೀಟ್ಮೆಂಟ್, ಒಕ್ಕಳ ಬಳ್ಳಿ ಚಿಕಿತ್ಸೆಯನ್ನ ಮಾಡಬೇಕು. ಆಮೇಲೆ ಅವುಗಳ ಮರಣದ ಪ್ರಮಾಣವನ್ನ ಕಡಿಮೆ ಮಾಡಬೇಕು, ಹಾಲನ್ನು ಕೊಡಬೇಕು. 3 ತಿಂಗಳವರೆಗೂ ತಾಯಿಯ ಹಾಲಿನ ಮೇಲೆ ಅದನ್ನ ಸಾಕಬೇಕಾಗುತ್ತೆ, ಬೆಳೆಸಬೇಕಾಗುತ್ತೆ. ಈಗ ಯಾರು ಆತರ ಮಾಡ್ತಾ ಇಲ್ಲ, ಎಲ್ಲ ಬಂದಿರೋ ಹಾಲೆಲ್ಲ ತೆಗೆದ್ಬಿಟ್ಟು ಮಾರಾಟ ಮಾಡಿದ್ರೆ ಕರುಗಳು ವೀಕ್ ಆಗ್ತವೆ, ಕರುಗಳ ಸಾಯುವಂತ ಸಂದರ್ಭ ಜಾಸ್ತಿ ಇರುತ್ತೆ. ಅವು ಮುಂದಿನ ಪೀಳಿಗೆಯಲ್ಲಿ ಹೈನುಗಾರಿಕೆ ಅಂದ್ರೆ ಲಾಭ ಕರುಗಳಿಂದಲೂ ಇರುತ್ತೆ, ನೇರವಾದ ಲಾಭ ಅಲ್ಲದಿದ್ರೆ ಇನ್ನು ಇಂಡೈರೆಕ್ಟ್ ಲಾಭ. ಹೆಣ್ಣು ಕರುಗಳು ಅಂತಂದ್ರೆ ಒಳ್ಳೆ ಒಂದು ರಾಸುಗಳಾಗಬೇಕಾದ್ರೆ ಚೆನ್ನಾಗಿ ಅವನ್ನ ಮೇಯಿಸಬೇಕಾಗುತ್ತೆ. ಹೌದು, ಸೊ ಈ ರೀತಿಯಾದಂತ. ಆಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬಂದಾಗ, ಈಗ ಹಸುವಿನ ಒಂದು ಸಗಣಿಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ, ಹಸುವಿನ ಗಂಜಲಕ್ಕೂ ಅಷ್ಟೇ ಡಿಮ್ಯಾಂಡ್ ಬರ್ತಾ. ನಾಟಿ ಹಸುಗಳ ಗಂಜಲ, ಹೌದು ಗಂಜಲ, ಇವತ್ತು ನಾವು ನೋಡಬಹುದು ಮಾರ್ಕೆಟ್ ಅಲ್ಲಿ 80-90 ರೂಪಾಯಿ ಲೀಟರ್ ಇದೆ, ಲೀಟರ್ ಇದೆ. ಸೊ ಆತರ ನಾವು ಅದನ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದ್ರಿಂದ ಒಳ್ಳೆ ಆದಾಯ ಆಗುತ್ತೆ. ಆಮೇಲೆ ಈ ಎಫ್ ಐ ಎಂ ಇತ್ತಲ, ಏನು ಕಾಂಪೋಸ್ಟ್ ಅಥವಾ ಎಫ್ ಐ ಎಂ ಅಂತ ನಾವೇನು ಕರಿತೀವಿ ಗೊಬ್ಬರ, ಸೊ ಇದು ಏಕೈಕ ಮಾರ್ಗ ಸಾವಯವ ಕೃಷಿ ಮಾಡುವಂತ ರೈತರಿಗೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳನ್ನ ಸೇರ್ಸೋದಕ್ಕೆ ಇದು ಬಹಳ ಕಡಿಮೆ ವೆಚ್ಚದಲ್ಲಿ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನ. ಸೊ ಇದನ್ನ ಕಾಂಪೋಸ್ಟ್ ಮಾಡಿ ಗೊಬ್ಬರನ 90 ಡೇಸ್ ಅದನ್ನ ಇದು ಮಾಡಿಬಿಟ್ಟು ಫರ್ಮೆಂಟ್ ಮಾಡಿ ಅದನ್ನ ಮಾರಾಟ ಮಾಡೋದ್ರಿಂದಲೂ ಉತ್ತಮ ಲಾಭವನ್ನು ಮಾಡಬಹುದು. ಕೆಲವೊಂದಿಷ್ಟು ಡೈರಿ ಫಾರ್ಮರ್ಸ್ ಬಯೋಗ್ಯಾಸ್ ಉತ್ಪಾದನೆಯನ್ನು ಮಾಡ್ತಾರೆ, ಬಯೋಗ್ಯಾಸ್ ಉತ್ಪಾದನೆಯನ್ನು ಮಾಡ್ತಾರೆ. ಹೌದು, ಬಯೋಗ್ಯಾಸ್ ಉತ್ಪಾದನೆ ಮಾಡಿ ಬಂದಂತ ಗೊಬ್ಬರವನ್ನ ಸಾವಯವ ಇದಕ್ಕಾಗಿ ಯೂಸ್ ಮಾಡಬಹುದು. ಸ್ಲರಿ ಅದೇನು ಬಯೋಗ್ಯಾಸ್ ಸ್ಲರಿ ಅಂತ ಬರ್ತದೆ, ಅದನ್ನು ನಾವು ಇದಕ್ಕೆ ಯೂಸ್ ಮಾಡಬಹುದು, ಗಿಡಗಳಿಗೆ ಬೆಳೆಗಳಿಗೆ ನಾವು ಸ್ಪ್ರೇ ಮಾಡಬಹುದು. ಸೊ ಈ ರೀತಿ ಇನ್ನು ವೇಸ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ನಮ್ಮಲ್ಲಿ ಅಭಿವೃದ್ಧಿ ಹಾಕಬೇಕಾಗಿದೆ. ಹಾಗೆ ಬಿಸಾಕಿರ್ತಾರೆ, ಬಿಸಿಲಿಗೆಲ್ಲ ಒಣಗಿರ್ತದೆ, ಅದರಿಂದ ಎಲ್ಲಾ ಪೋಷಕಾಂಶಗಳು ಹಾಳಾಗಿ ಹೋಗುವ ಸಾಧ್ಯತೆಗಳು ಇರ್ತವೆ, ಕಡಿಮೆ ಆಗುತ್ತೆ. ಅದಕ್ಕೆ ವೇಸ್ಟ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನ ಇನ್ನೂ ಚೆನ್ನಾಗಿ ಡೆವಲಪ್ ಆಗಬೇಕು, ಇನ್ನೂ ಚೆನ್ನಾಗಿ ಡೆವಲಪ್ ಆಗಬೇಕು. ಈಗ ಕಾಂಪೋಸ್ಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ, ಈಗ ಹಸುವಿನ ಗೊಬ್ಬರಗಳನ್ನು ಯೂಸ್ ಮಾಡಿ ಹಸು ಎಮ್ಮೆ ಗೊಬ್ಬರ ಎಲ್ಲವನ್ನೂ ಸಹ ಕಾಂಪೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಕಾಂಪೋಸ್ಟಿಂಗ್ ಮಾಡಿ ಅದರಿಂದ ಬಯೋಗ್ಯಾಸ್, ಆಮೇಲೆ ನಂತರ ಬಯೋಗ್ಯಾಸ್ ಮಾಡ್ತಾ ಇದ್ದಾರೆ. ಬಂದಿರತಕ್ಕಂಥ ಸ್ಲರಿಯನ್ನ ವರ್ಮಿ ಕಾಂಪೋಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಎರೆಹುಳ ಗೊಬ್ಬರನ ತಯಾರು ಮಾಡೋಕೆ ಯೂಸ್ ಮಾಡ್ತಾರೆ, ಸಾವಯವ ಕೃಷಿಯಲ್ಲೂ ಯೂಸ್ ಮಾಡ್ತಾರೆ. ಸೊ ಈಗ ಈ ತರ ಹಲವಾರು ಜಾಗೃತಿಗಳು ಈಗ ರೈತರಲ್ಲಿ ಮೂಡ್ತಾ ಇದೆ. ಹೇಗಂತೀರಿ, ಕೊನೆಯದಾಗಿ ಹೊಸದಾಗಿ ಡೈರಿ ಪ್ರಾರಂಭ ಮಾಡುವಂತವ್ರಿಗೆ ನಿಮ್ಮ ಕಿವಿ ಮಾತೇನು, ಯಾವ ರೀತಿ ಮುಂದುವರಿಬೇಕು? ಇಲ್ಲಿ ಹೊಸದಾಗಿ ಹೈನುಗಾರಿಕೆಯನ್ನ ಪ್ರಾರಂಭ ಮಾಡುವಂತ ರೈತರು ಕಂಪಲ್ಸರಿ ಅವರಲ್ಲಿ ಒಂದು ಚಾಫ್ ಕಟರ್ ಮಿಷನ್ ಇರಬೇಕು, ಫಾರ್ಡರ್ ಹಾರ್ವೆಸ್ಟಿಂಗ್ ಮಿಷನ್ ಇರಬೇಕು, ಮತ್ತು ಕೈ ಚಾಲಿತ ಅಥವಾ ವಿದ್ಯುತ್ತನ್ನು ಬಳಸಿ ಹಾಲು ಕರೆಯುವ ಯಂತ್ರಗಳಿರಬೇಕು. ಆಮೇಲೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಕನಿಷ್ಠ ಒಂದು 10 ಲೀಟರ್ ಹಾಲು ಕೊಡುವಂಥ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನಾವು ಲೇಬರ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಸೊ ಲಾಭ ಜಾಸ್ತಿ ಆಗುತ್ತೆ, ಮತ್ತು ಶುದ್ಧ ಹಾಲಿನ ಉತ್ಪಾದನೆಗೆ ಇದು ಒಂದು ನಾಂದಿ ಆಗುತ್ತೆ. ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಜೈನ್ ಅವರು, ಇದುವರೆಗೆ ಹೈನುಗಾರಿಕೆಯಲ್ಲಿ ಕೆಲವೊಂದು ತಂತ್ರಜ್ಞಾನಗಳು ಯಾವ ರೀತಿ ಅವುಗಳನ್ನು ಅಳವಡಿಕೆ ಮಾಡ್ಕೋಬೇಕು, ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭಗಳಿದ್ದಾವೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ಯಾರು ಹೈನುಗಾರಿಕೆಯನ್ನು ಮಾಡುವಂಥ ರೈತರು, ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ, ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾ ಇದೆ, ನಮಗೆ ಅಂತರ್ಜಾಲದಲ್ಲಿ ಸಿಗ್ತಾ ಇದೆ, ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಲ್ಲಿ ಸಿಗ್ತಾ ಇದ್ದಾವೆ, ದೊಡ್ಡ ದೊಡ್ಡ ಒಂದು ಡೈರಿ ಫಾರ್ಮ್ಗಳು ಸಹ ಇದ್ದಾವೆ, ಅಲ್ಲೆಲ್ಲ ಹೋಗಿ ಮಾಹಿತಿಯನ್ನು ತಿಳ್ಕೊಂಡು ಉತ್ತಮವಾದ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಇವೇನು ಒಂದು ಹೈನುಗಾರಿಕೆಯನ್ನು ಮಾಡಿದರೆ ಖಂಡಿತ ಹೈನುಗಾರಿಕೆ ಸಾಕಷ್ಟು ಲಾಭ ತರಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ವಿಚಾರವನ್ನು ಹಂಚಿಕೊಡೋದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಹೈನುಗಾರಿಕೆಯಲ್ಲಿ ಉತ್ಪನ್ನೀಕರಿಸಿದ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಶ್ರೀಧರ್ ಜೈನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ ಅವರು. ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಅದಕ್ಕೂ ಮುಂಚೆ ಈ ಪ್ರಕಟಣೆ. ಚಿಂತಾ

ರಾಯಚೂರು ಜಿಲ್ಲೆಯ ರಾಯಚೂರು ಮತ್ತು ಲಿಂಗಸ್ಕೂರು ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣಿ. ಮೊದಲಿಗೆ ಲಿಂಗಸ್ಕೂರು ತಾಲೂಕಿನ ಮಾರುಕಟ್ಟೆಯ ಪೇಟೆ ಧಾರಣಿ ಹೀಗಿದೆ. ಹೆಸರು ಜವಾರಿ ಕನಿಷ್ಠ 4,000 to 6,173 ರೂಪಾಯಿಗಳು, ಹೈಬ್ರಿಡ್ 44 ಹತ್ತಿ 6,319 to 7,450 ರೂಪಾಯಿಗಳವರೆಗೆ, ಘೂಂಗ್ರಿ ಶೇಂಗಾ 3,696 to 6,572 ರೂಪಾಯಿಗಳು, ಸೋನಾ ಮಸೂರಿ ಭತ್ತ 2,081 to 2,689 ರೂಪಾಯಿಗಳು, ಕೆಂಪು ತೊಗರಿ 7,500 to 7,735 ರೂಪಾಯಿಗಳವರೆಗೆ. ಇನ್ನು ರಾಯಚೂರು ತಾಲೂಕಿನ ಇಂದಿನ ಪೇಟೆ ಧಾರಣೆ ಹೀಗಿದೆ. ಸಣ್ಣ ಭತ್ತ ಅಂದರೆ ಸೋನಾ ಭತ್ತ ಕನಿಷ್ಠ 2,081 to 2,689 ರೂಪಾಯಿಗಳು, ಒಣಗಡಲೆ 4,000 to 6,173 ರೂಪಾಯಿಗಳು, ಕೆಂಪು ತೊಗರಿ 7,500 to 7,735 ರೂಪಾಯಿಗಳವರೆಗೆ, ಬಿಳಿ ತೊಗರಿ 7,025 to 7,375 ರೂಪಾಯಿಗಳು, ಘುಂಗ್ರಿ ನೆಲಗಡಲೆ 3,696 to 6,572 ರೂಪಾಯಿಗಳವರೆಗೆ. ಇದುವರೆಗೂ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕು ಮತ್ತು ರಾಯಚೂರು ತಾಲೂಕಿನ ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದಾಗಿತ್ತು ಇಂದಿನ ರೈತರ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಜನಪದ ಸಂಗೀತ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 lakh ಉಚಿತ, ಎಪಿಎಲ್ ನವರಿಗೆ 1.5 lakh ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕುಷ್ಟಗಿ ತಾಲೂಕಿನ ಮರಿ ಸತ್ಯಪ್ಪ ಮತ್ತು ತಂಡದವರಿಂದ ನೇಗಿಲ ಪದ ಕೇಳಿ. ಅಂತಿಯ ಒಡಿವಾಗ ಎಂತವರ ನೆನಿಬೇಕಾ, ಪಂಚ ಪಾಂಡವರ ಧರುಮಾರು ಅಂತಿಯ ಒಡಿವಾಗ ಎಂತವರ ನೆನಿಬೇಕಾ, ಪಂಚ ಪಾಂಡವರ ಧರುಮಾರು ಪಂಚ ಪಾಂಡವ ಧರ್ಮಾರ ನೆನದಾರ ಸಂತೋಷದಂತಿ ಸಾಯಾವು ಅಂತಿಯ ಒಡಿವಾಗ ಎಂತವರ ನೆನೆಬೇಕಾ, ಸಂತೋಷದಂತಿ ಸಾಯಾವು ಏಳು ತಲೆ ಧರ್ಮ ವಸ್ತಾಲಯಡಿ ವ್ಯಾರೋ ಸಾದೇವ ಶಕುನಾ ಕಲ್ಲ ಕಡಬವಾ ಮಾ